444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:25. ಆತ್ಮೀಯ ಕೇಳುಗರಿಗೆಲ್ಲ ಶಾರದಾ ಮಾಡುವ ನಮಸ್ಕಾರ. ಏನಮ್ಮ ನಿಮ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಾ ಇದೆ? ವಾಯು ಮಾಲಿನ್ಯ ಆಗಿ ಕೆಮ್ಮು, ಆಸ್ತಮಾ, ಹೃದಯಾಘಾತ ಕೂಡ ಆಗಬಹುದು. ಪ್ಲೀಸ್ ಸರ್, ಇದೊಂದು ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರಬೇಕು. ಮುಂದಿನ ಸಲ ದಂಡ ಕಟ್ಟಬೇಕಾಗತ್ತೆ. ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೋನಾಕ್ಸೈಡ್, ಲೆಡ್, ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಚಿತ್ರಗೀತೆಗಳು. ಆರಂಭಕ್ಕೆ ಕೇಳಿ ಆ ದಿನಗಳು ಚಿತ್ರದ ಗೀತೆ. ಹಾಡಿದ್ದಾರೆ ನಂದಿತಾ ಹಾಗೂ ಇಳಯರಾಜ. ಗೀತೆಯನ್ನು ರಚಿಸಿದ್ದಾರೆ ಕೆ ಕಲ್ಯಾಣ್. ರಾಗ ಜೋಡಣೆ ಮಾಡಿದ್ದಾರೆ ಇಳಯರಾಜ. ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು ಬರಿ ಮಾತು, ಇನ್ಯಾಕೆ ಪ್ರೀತಿಯಲಿ. ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು ಬರಿ ಮಾತು, ಇನ್ಯಾಕೆ ಪ್ರೀತಿಯಲಿ. ನೋಟ ಒಂದೇ ಸಾಕು, ದಿನವೂ ಬೆರೆಯಲೇಬೇಕು. ಪ್ರೇಮ ಅಮೃತದ ಗೀತೆ ಬರೆಯೋಣ. ಕಲಿಸುವ ವೀಣೆಗೊಂದು ಎದುರಾಗ ತಿಳಿಸುವ, ನದಿಗಳಿಗೆ ಅಲೆಗಳಿಗೆ ಕುಣಿವ ಮನಸ್ಸು ಕೊಡುವ, ಅರಳುತ್ತಿರೋ ಹೂಗಳಿಗೆ ಒಲವ ಸುಧೆಯ ಕೊಡುವ. ನಾನ ಬಾಳಿನ ಅರ್ಥವೇ ಪ್ರೇಮವೆಂಬುದಲ್ಲವೇ, ಪ್ರೇಮವೇ ಇಲ್ಲದೆ ನಾನು ನೀನು ಯಾಕೆ. ಸಿಹಿಗಾಳಿ ಸಿಹಿಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು ಬರಿ ಮಾತು, ಇನ್ಯಾಕೆ ಪ್ರೀತಿಯಲಿ. ನೋಟ ಒಂದೇ ಸಾಕು, ದಿನವೂ ಬೆರೆಯಲೇಬೇಕು. ಪ್ರೇಮ ಅಮೃತದ ಗೀತೆ ಬರೆಯೋಣ. ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಕೇಳಿ ದ ವಿಲನ್ ಚಿತ್ರದ ಗೀತೆ. ಪ್ರೇಮ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಗಾರೆ ಗಾರೆ ರೇಗ ಪಾರೆ ಪಾರೆ ಸಾ ಸರೆ ಗಾರೆ ಗಾರೆ ಗಾರೆ ಗಾರೆ ಗಾರೆ ರೇಗ ಪಾರೆ ಪಾರೆ ಸಾ ನೋಡಿ ವಳಂದಾವ ಮುತ್ತಿನ ಮಾಲೆ ಚಂದಾವ ನೋಡಿ ವಳಂದಾವ ಮುತ್ತಿನ ಮಾಲೆ ಚಂದಾವ ಇವಳು ಯಾವೂರ ಚಲು ವೇಷವ ನನಗೆ ನೀನು ಯಾರು ಗೊತ್ತಿಲ್ಲ ಕನಸಲು ನೀನು ಎಂದು ಬಂದಿಲ್ಲ ನಿನ್ನ ಊರು ಕೇಳಲ್ಲ ನನಗೆ ಬ್ಯಾಕ್ ಗ್ರೌಂಡ್ ಬೇಕಿಲ್ಲ ನಿನ್ನ ಬಂದು ಬಳಗಾನು ನನಗೆ ಯಾರು ಗೊತ್ತಿಲ್ಲ ಇವಳು ಯಾವೂರ ಚಲುವೇ ಶಿವ ಕೇಳುತ್ತಿರುವ ಗೀತೆ ನಾನು ನನ್ನ ಹೆಂಡತಿರು ಚಿತ್ರದ್ದು. ಗಾಯಕರು ಚಿತ್ರ ಹಾಗೂ ಎಲ್ ಎನ್ ಶಾಸ್ತ್ರಿ. ಸಂಗೀತ ನೀಡಿದ್ದಾರೆ ವಿ ರವಿಚಂದ್ರನ್. ಬಂತು ಪ್ರೀತಿ ನನಗೆ ಕುಚ್ಚು ಕುಚ್ಚು ಅಂತು ಎಲ್ಲವೊಳಗೆ ಉಕ್ಕಿ ಉಕ್ಕಿ ಬಂತು ಪ್ರೀತಿ ನನಗೆ ನಾಡಿ ನಾಡಿ ಹಾಡಿದೆ ನೀನು ಸೋಕಲು ನೋಡಿ ನೋಡಿ ಕಾಡಿದೆ ಮಿಂಚಂತ ಈ ಕಂಗಳು ಕುಚ್ಚು ಕುಚ್ಚು ಅಂತು ಎಲ್ಲವೊಳಗೆ ಉಕ್ಕಿ ಉಕ್ಕಿ ಬಂತು ಪ್ರೀತಿ ನನಗೆ ಯಜಮಾನ ಚಿತ್ರದ ಗೀತೆ ಧ್ವನಿ ನೀಡಿದ್ದಾರೆ ದೇವನ್ ಹಾಗೂ ನಂದಿತಾ. ಗೀತ ರಚನಾಕಾರರು ಕೆ ಕಲ್ಯಾಣ್. ಅಲ್ಲಿ ಕೊಂಚ ಇಲ್ಲಿ ಕೊಂಚ ಚುಚ್ಚು ಹಿಡಿಯುವ ಮುಂಚೆ ಹಂಚಿ ಬಿಡಲ ನನ್ನೆದೆಯ ಸರಪಂಚ ನನ್ನೆದೆಯ ಸರಪಂಚ ಸೃಷ್ಟಿಯೊಳಗೆ ಪ್ರೇಮಿಯ ಸಂಖ್ಯೆ ಏರುಪೇರು ಆಗದು ಎಂದು ಹೃದಯ ಒಂದೇ ಮುಷ್ಟಿ ಅದಕ್ಕಿಂತ ನೇರ ದೃಷ್ಟಿ ಆ ಸೃಷ್ಟಿಯೊಳಗೆ ಜೀವ ಬೆಳೆಸುವುದು ವಂಶ ವೃಷ್ಟಿ ನವಿಲೆ ಪಂಚರಂಗಿ ನವಿಲೆ ಚಿಗಿಸೋ ಅಂತರಂಗಿ ನವಿಲೆ ಲಜ್ಜೆಯಲ್ಲಿ ಕೊಟ್ಟಿ ಲಜ್ಜೆ ಇಡುವ ನಿನ್ನ ಲಜ್ಜೆ ಸಿಹಿ ಸಜ್ಜೆ ಸಜ್ಜೆಗಳ ಸಿಹಿಗಳ ಗೆಜ್ಜೆ ಕುಣಿಸಿ ಕಾಯುತ್ತೀನಿ ಪ್ರತಿ ಸಂಜೆ ಲೋಕಕ್ಕಷ್ಟೇ ರಾತ್ರಿ ಹಗಲು ಪ್ರೇಮಿಗಳಿಗೆ ಬರಿ ಹಗಲು ಆಂತರ್ಯ ಬಿಚ್ಚಿ ನೋಡು ಐಶ್ವರ್ಯ ನಮ್ಮ ಪ್ರೀತಿ ಇಡೀ ಸ್ವರ್ಗ ತೋಳಿನಲ್ಲೇ ಆಶ್ಚರ್ಯವಾಗೋ ರೀತಿ ನವಿಲೆ ಪಂಚರಂಗಿ ನವಿಲೆ ಸಿಗಿಸೋ ತರಂಗಿ ನವಿಲೆ ನಿನ್ನ ನಗೆಯ ಬಾಚಿ ಬಾಚಿ ನನ್ನ ಎದೆಯ ಒಳಗೆ ಇಟ್ಟೆ ಅದರಿಂದ ಹೃದಯ ತೆಗೆದು ನಿನ್ನ ಸುತ್ತಿಗೆ ಒತ್ತಿ ಬಿಟ್ಟೆ ಇದುಂಟು ವಯಸ್ಸು ತಗೋ ನಿರನ್ನು ಮನಸ್ಸು ತಗೋ ಇದುಂಟು ವಯಸ್ಸು ತಗೋ ನಿರನ್ನು ಮನಸ್ಸು ರವಿ ಮಾಮ ಚಿತ್ರದ ಗೀತೆ ಸ್ವರ ನೀಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ನೀಡಿದ್ದಾರೆ ಚೈತನ್ಯ ತಂಗಿ ನೀಟೊಂದು ಓದಿಸ್ತಿದೆಯಲ್ಲ ಅವಳಿಗೆ ಎಂತ ಗಂಟತಿಯಪ್ಪ ಸೂಟು ಬೂಟು ವೀರನ ಜೋಡಿ ನೀಡುವೆ ಅಂಬಾರಿ ಮೇಲೆ ಅವಳ ಮೆರವಣಿಗೆ ಮಾಡುವೆ ಶೋಕದಂತೆ ಕಾಯುವೆ ನಡುವ ದಾರಿಗೆಲ್ಲವೂ ಹೂವ ರಾಶಿ ಚೆಲ್ಲುವೆ ಹರಿ ಚೆಲ್ಲು ನನ್ನ ಬಂಗಾರಿಗೆ ನನ್ನ ಸೆಮ್ಮಲ್ಲಿಗೆ ಬರ್ತಾಳಮ್ಮ ನಮ್ಮೂರ ಜ್ಯೋತಿ ಅವಳೇ ನಮ್ಮ ಬಂಗಾರದ ಬೊಂಬೆಯು ಮಲ್ಲಿಗೆ ಬಂದಾಳಮ್ಮ ನಮ್ಮೂರ ಜ್ಯೋತಿಯು ಇವಳೇ ನಮ್ಮ ಚಿತ್ರ ಚಿತ್ರದ ಗೀತೆ. ಗಾಯಕರು ಶಂಕರ್ ಶಾನ್ಭೋಗ್, ಮುರಳಿ ಮೋಹನ್. ಸಾಹಿತ್ಯ ಕೆ ಕಲ್ಯಾಣ್ ಅವರದು. ಪೊರಿ ಬಂದ್ಲು ಚೋರಿ ನಡೆಗೆ ಜವರ ಸೈ ಸೈ ಜಾರಿ ತಪ್ಪಿದ್ದಲ್ಲೋ ಚೋರಿ ನಡೆಗೆ ಜವರ ಸೈ ಸೈ ಜಾರಿ ತಪ್ಪಿದ್ದಲ್ಲೋ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ, ಸಮಯ 6 ಗಂಟೆ. ಸೇವಾ ಮಾಹಿತಿ. ಈ ಮೂಲಕ ಸಾರ್ವಜನಿಕರಲ್ಲಿ ಪ್ರಕಟಿಸುವುದೇನೆಂದರೆ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ಆವರಣದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕಚೇರಿಯ ಅನುಪಯುಕ್ತ ವಸ್ತುಗಳು, ಜಡವಸ್ತುಗಳು, ಮರದ ಪೀಠೋಪಕರಣಗಳು, ಸಾಮಗ್ರಿಗಳು ಮುಂತಾದವುಗಳನ್ನು ದಿನಾಂಕ 10 ಫೆಬ್ರವರಿ 2023 ಬೆಳಗ್ಗೆ 10:30 ಬಹಿರಂಗ ಹರಾಜನ್ನು ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಕೆವಿಕೆಯ ಕಚೇರಿಯ ಆವರಣದಲ್ಲಿ ಹರಾಜು ಮಾಡಲಾಗುವುದು. ಆಸಕ್ತರು ಹರಾಜು ಮುಖಾಂತರ ಖರೀದಿಸಬಹುದು. ಈ ಹರಾಜಿನಲ್ಲಿ ಭಾಗವಹಿಸಲು ಬಯಸುವವರು ಕಚೇರಿ ವೇಳೆಯಲ್ಲಿ ವಸ್ತುಗಳನ್ನು ವೀಕ್ಷಿಸಬಹುದು. ಹೆಚ್ಚಿನ ಮಾಹಿತಿಗೆ 9480838976 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಸೇವಾ ಮಾಹಿತಿ ಕೇಳಿದಿರಿ. ಇದೊಂದು ಪ್ರಕಟಣೆ. ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ದಿನಾಂಕ 11/2/2023 ಆಯೋಜಿಸಿರುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಾದ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳಾದ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಕುಟುಂಬ ನ್ಯಾಯಾಲಯ ಹಾಗೂ ಇತರ ಸಿವಿಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮುಂಚಿತವಾಗಿಯೇ